से फिर मिलाए। ड्रग्स से मुक्ति पाएं, नालसा का साथ अपनाएं। नालसा की डॉन यूनिट से संबंधित जानकारी के लिए कॉल कीजिए 1500 पर। त्वरे दुजीवी सबहुदे हरि निन्न चरणगळा। आत्मीयरे, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ. ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ. ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ. ಕನಕದೀಪ ಹೋಗೋಕಿದೆ. ಅರೆ ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ? ಹೇಗೆ ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI SMS ಪೋರ್ಟಲ್ ನಲ್ಲಿ ಇದ್ ನೋಡಿ ಚೆಕ್ ಮೇಟ್. ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನು ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದಂಥ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನ ಕೇಳ್ತೀರಿ. ಸಂದರ್ಶಿಸುವವರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶ್ರೀಶೈಲ್ ಮಲ್ಲಪ್ಪ ತೇಲಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಸಿಮ್ಲಾದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ನಮ್ಮ ಕರ್ನಾಟಕದಲ್ಲಿ ಬೆಳೆದು ತೋರಿಸಿದ್ದಾರೆ. ನಮ್ಮ ಪ್ರಧಾನಮಂತ್ರಿಯವರು ಶ್ರೀಶೈಲ್ ಮಲ್ಲಪ್ಪ ಅವರು ಬೆಳೆದಂತಹ ಸೇಬು ಬೆಳೆಯ ಕುರಿತು ತಮ್ಮ ಮನ್ ಕಿ ಬಾತ್ನಲ್ಲಿ ಸಾಕಷ್ಟು ಹೊಗಳಿದ್ದಾರೆ. ಶ್ರೀಶೈಲ್ ಮಲ್ಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ರೀ. ಶ್ರೀಶೈಲ್ ಮಲ್ಲಪ್ಪ ತೇಲಿಯವರೇ, ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ. ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ. ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಕುಳಲಿ ಗ್ರಾಮದವರು. ಮೊನ್ನೆ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಮೋದಿಜಿ ಅವರು ನಮ್ಮ ಬಗ್ಗೆ ಮತ್ತು ಸೇಬು ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕ ಅತಿ ಸಂತೋಷ ಅಂದ್ರೆ ಅತಿ ಸಂತೋಷ ಆಗೈತ್ರಿ. ನಾವು 7 ಜನ್ಮದ ಪುಣ್ಯ ಈ ಸಲ ಸಿಕ್ಕಂಗಾಗೈತ್ರಿ ನಮಗೆ. ಕುಳಲಿ ಗ್ರಾಮವನ್ನ ಅದು ಹಳ್ಳಿದಿಂದ ಡೆಲ್ಲಿವರೆಗೆ ಅಂದಂಗೆ 2000 ಕಿಲೋಮೀಟರ್. ಎಲ್ಲಿ ಡೆಲ್ಲಿ ರೀ, ಎಲ್ಲಿ ಕುಳಲಿ, ಅಲ್ಲಿ ಡೆಲ್ಲಿ ಒಳಗೆ ನಮ್ಮ ಬಗ್ಗೆ ಅವರು ಉಲ್ಲೇಖ ಮಾಡ್ಯಾರಂದ್ರೆ ಮಾತಾಡಕ್ಕ ಪದಗಳನ್ನೇ ಇಲ್ರಿ. ಅಷ್ಟು ಖುಷಿ ಆಗೈತಿ, ಅತಿ ಸಂತೋಷದ ಕ್ಷಣ ನಮ್ಮ ಜೀವನದಾಗ. 36 ವರ್ಷದಾಗ ಇಷ್ಟು ಖುಷಿ ಆದ ದಿನಾನ ಇಲ್ರಿ. ಅಷ್ಟು ಅತಿ ಖುಷಿ ಆಗೈತಿ ಅವ್ರಿಗೆ. ಧನ್ಯವಾದಗಳು ರೀ. ತೇಲಿಯವರೇ, ತಾವು ಈ ಸೇಬನ್ನ ಬೆಳಿಬೇಕಾದ್ರೆ ಯಾರ ಪ್ರೇರಣೆ ಸಿಕ್ತು ತಮಗೆ? ಯಾಕೆ ಸೇಬುವನ್ನ ಬೆಳೆದ್ರಿ? ಇದು ನಮ್ಮದು ಕೂಡು ಕುಟುಂಬ, ಪೈಲ ಹಿಡಿದ ಕೃಷಿ ಕುಟುಂಬ ರೀ ನಮ್ಮದು. ನಮ್ಮ ತಂದೆ ಅಜ್ಜನ ಹಿಡಿದ ಎಲ್ಲರೂ ಕೃಷಿ ಮಾಡ್ಕೊತ ಬರ್ತಿದ್ರಿ. ಹಂಗಾಗಿ ನಮ್ಮದು 2nd PUC ಆಗಾನ ನಮ್ಮ ತಂದೆಯವರು ಏನಂದ್ರು, ಅಲ್ಲಿ ಇಲ್ಲಿ ಜಾಬು ಮಾಡೋದು ಬೇಡ, ನಿನಗೆ 1 ಲಕ್ಷ ಪೇಮೆಂಟ್ ಕೊಡ್ತಾರಂದ್ರು ನಮಗೆ ಆ ಪೇಮೆಂಟ್ ಬೇಡ, ನೀವು ನಮ್ಮ ಕಣ್ಣು ಮುಂದನ ಇರ್ರಿ, ಇಲ್ಲೇ ಇಲ್ಲೇ ಊಟ ಮಾಡಿ ಇಲ್ಲೇ ತಿರುಗಾಡ್ಕೊತೀರ್ರಿ, ನೀವು ಎಷ್ಟು ಬೆಳೆಸ್ಬೇಕಾಗ್ತಿರ್ಲಿ ಅಷ್ಟು ಬೆಳೆ ತಕ್ಕೊಂಡು ನಿಮ್ಮ ಜೀವನಕ್ಕಾದ್ರೆ ಸಾಕತ್ತೇಳಿ, ನಮಗೆ ಜಾಬ್ ಬೇಡ ಅಂತೇಳಿ, ನಮ್ಮ ಕಣ್ಣು ಮುಂದೆ ಇರ್ರಿ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದರಿ ನಮ್ಮನ್ನ. ನಾವು ಕೃಷಿ ಮಾಡ್ಕೊತ ಬಂದಿದೀವಿ, ನೀವು ಕೃಷಿ ಮಾಡಕ್ರಿ ಅಂತ ಹೇಳ್ರಿ. ಕೃಷಿ ಮಾಡಕ್ರಿ ಏನಂತಲೇ ಪೈಲ ಎಟ್ಟ ನಾವು ಎಲ್ಲ ಕಬ್ಬನ ಬೆಳೆಸ್ತಿದ್ದೀವಿ ರೀ. ಕೂಡು ಕುಟುಂಬ, ನಾವು 2 ಮಕ್ಕಳ್ರಿ. ನಮ್ಮ ತಂದೆಯವರಿಗೆ, ನಮ್ಮ ತಂದೆ ಹೆಸರು ಮಲ್ಲಪ್ಪ, ತಾಯಿ ಹೆಸರು ಸುಮಿತ್ರ ರೀ. ದೊಡ್ಡ ಮಗ ನಾನು ರೀ ಶ್ರೀಶೈಲ್ ರೀ. ನಮ್ಮ ತಮ್ಮ ದರ್ಯಪ್ಪ ತೇಲಿ ಅಂತಾರೆ. ನಾವಿಬ್ಬರು ಮಕ್ಕಳಿದ್ದೀವ್ರಿ. ಅವರು ಕೃಷಿನ ಮಾಡ್ತಾರೆ ನಮ್ಮ ತಮ್ಮನೂ ರೀ. ನಾನು ಕೃಷಿನ ಮಾಡ್ತಿದ್ದೆ ರೀ. ಕೃಷಿ ಮಾಡ್ಬೇಕಾದ್ರ ಪೈಲ ಅಷ್ಟಕ್ಕ ಬಿತ್ರಿ ಅಂದ್ರ ನಾವು ಮೂಲತಃ ಅತ್ನಿ ತಾಲೂಕ ಮಹೇಶ್ವಾಡಿಗೆ ಅವ್ರ ರೀ. ಮುಂದ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಕುಳಲಿ ಒಳಗ 15 ವರ್ಷದಿಂದ ಒಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀವಿ ರೀ. ಅಲ್ಲಿದ ಅನುಕೂಲ ಆಗಾನ ಇಲ್ಲಿ ಜಮೀನ್ ತಗೊಂಡ ಇಲ್ಲಿ ಮಡ್ಡಿ ಜಮೀನ್ ಇರುವುದ್ರಿಂದ ಇಲ್ಲಿ ಒಟ್ಟು ಎಲ್ಲಾ ತೋಟಗಾರಿಕೆ ಬೆಳೆನ ಮಾಡ್ಕೊತ ಬಂದಿದ್ದೀವಿ ರೀ. ಅಂದ್ರ ತೋಟಗಾರಿಕೆ ಅಂದ್ರ ಪೈಲ ಎಲ್ಲಾ 10 ವರ್ಷ ದ್ರಾಕ್ಷಿನ ಮಾಡಿದ್ದೀವಿ ರೀ. ದ್ರಾಕ್ಷಿ ಬಗ್ಗೆ ಬಹಳ ಮಾಹಿತಿನೂ ಇತ್ರಿ. ದ್ರಾಕ್ಷಿ ಹಳಿದಾಗಿತ್ರಿ, ಈಗಷ್ಟು ಖರ್ಚು ಬಾಳ ಬರ್ತಿತ್ತು, ಹಿಂಗಾಗಿ ಅದರದಟ್ಟು ಇನ್ಕಮ್ ಕಡಿಮೆ ಆಗಿತ್ರಿ. ಈಗ ಹಂಗಾಗಿ ದ್ರಾಕ್ಷಿ ತೆಗೆದು ಒಂದ್ ಏನೋ ಹೊಸ ತರ ಮಾಡೋ ಅಂತೇಳಿ ನಮ್ ತಂದೆಯವ್ರು ಹೇಳಕತ್ತಿದ್ರಿ. ಅಂದ್ರ ಒಂದಿಟ್ಟು ಆಕಡೆ ಕಡೆ ತಿರುಗಾಡಿ ಮಾಡ್ತಿಪ್ಪ ಶಾನೆ ಅದಿ ಒಂದಿಷ್ಟು ಮಾಡ ಅಂತೇಳಿ ಒಂದಿಟ್ಟು ಅವ್ರು ಹುರುಪು ಕೊಟ್ರಿ, ಉತ್ಸಾಹನು ಕೊಟ್ರಿ ನಮ್ ತಂದೆಯವರು. ಹಿಂಗಾಗಿ ಒಂದಿಟ್ಟು ಏನೋ ಹೊಸಾದ್ ಮಾಡೋ ಅಂತೇಳಿ ಆಪಲ್ ಮಾಡ್ಬೇಕಂತೇಳಿ ಬತ್ರಿ. ಆಪಲ್ ಅಂದ್ರ ಈಗ ನಮ್ ಸುತ್ತಮುತ್ತು ಯಾವ ಇದ್ದಿದ್ದಿಲ್ರಿ, ಏನೋ ಒಂದ್ ಹೊಸಾದ್ ಮಾಡೋತೆ ಮಾಡಿದಿವ್ರಿ. ಈ ಕಡೆ ಶಿರಡಿಗ್ ಒಂದ್ ಪ್ಲಾಟ್ ಇತ್ರಿ, ಪುನಾಕ್ ಇತ್ರಿ, ಚಿತ್ರದುರ್ಗ ಇತ್ರಿ, ಅಲ್ಲೆಲ್ಲ ಕರ್ಕೊಂಡ್ ಹೋಗಿ ತೋರ್ಸ್ಕೊಂಡ್ ಬಂದರ್ರಿ. ಏನ್ ಪ್ಲಾಟ್ ವಿಸಿಟ್ ಕೊಟ್ಟಿದ್ವಲ್ರಿ ಅವ್ರ ಬಗ್ಗೆ ಆ ಆಪಲ್ ಬಗ್ಗೆ ಮಾಹಿತಿ ತಕೊಳಕ್ ಆಗಿರಿ. ಅಂದ್ರೆ ಅವ್ರ ಭೂಮಿಯಾಗ ಬಂದೈತೆ ಅಂದ್ರೆ ನಮ್ಮಲ್ಲಿ ಯಾಕೆ ಬರಂಗಿಲ್ಲ, ಮತ್ತೆ ಈಗ ಅವ್ರಿಗೆ ಏನೂ ಐಡಿಯಾ ಇಲ್ಲ ಇದ್ರೊಳಗೆ ಎಷ್ಟಾಗ್ಲಿ ನಾವು ದ್ರಾಕ್ಷಾಗ ಐಡಿಯಾ ಐತೆನಾ ಬರ್ತೈತೆ ಅನ್ನೋ ಉದ್ದೇಶ ಒಂದು ಬಾಳ ಇತ್ತು ರೀ. ಇದ್ರದ ಖರ್ಚು ಬಾಳ ಅನಿಸ್ಲಿಲ್ಲರಿ ನಮ್ಗೆ. ಆಪಲ್ದು ಸಸಿ ತಂದು ಸಸಿ ನೆಟ್ಟವ್ರಿ, ಅದ್ರೊಳಗ ಮಧ್ಯ ನಡು ಜಾಗ ಜಮೀನ್ದೊಳಗ ಖಾಲಿ ಜಾಗದೊಳಗ ಸಣ್ಣ ಚಿಲ್ಲರ್ ಪಿಕ್ ಮಾಡೋಣ ಅಂತೇಳಿ ಉದ್ದೇಶ ಬಾಳ ಇತ್ತು. ಉದ್ದೇಶ ಅಂದ್ರೆ ನಡಬಾರ್ಕ ಕಲ್ಲಂಗಡಿ ತಕೋಬಹುದ್ರಿ, ಕರ್ಬೂಜ್ ತಕೋಬಹುದು, ಸ್ವೀಟ್ ಕಾರ್ನ್ ತಕೋಬಹುದು, ಅರಿಶಿನ ತಕೋಬಹುದ್ರಿ. ಹಿಂಗ್ ತಕೋ ಉದ್ದೇಶ ಇರುವುದ್ರಿಂದ ಈಗ ನಾವು ಆಪಲ್ದು ಸಸಿ ತಂದು ಸಸಿ ನೆಟ್ಟವ್ರಿ. ಅವು ಸಸಿ ತರ್ಬೇಕಾದ್ರ ಸಸಿದ ಅಷ್ಟ ಖರ್ಚು ಅನಿಸಿತ್ರಿ. ಖರ್ಚು ನೋಡ್ಕೊಂಡು ಮುಂದ ನಮ್ದು 2 ವರ್ಷಕ್ಕ ಪೀಕ್ ಬರ್ತೈತೆ ಅಂದ್ರಿ. ಇದು ಆಪಲ್ 2 ವರ್ಷ ತನಕ ನಮ್ ಜಮೀನ್ ಖಾಲಿ ಇಡುವಂಗ ಇದ್ದಿದ್ದಿಲ್ರಿ. ಅಂದ್ರ ನಾವು ಬಾಳ ಆಕ್ಟಿವ್ ಅಂದ್ರ ಒಟ್ಟು ಎಲ್ಲಾ ತರ ಏನೋ ಒಂದ್ ಹೊಸಾದಂತೆ ಮಾಡ್ಬೇಕನ್ನೋ ಉದ್ದೇಶ ಬಾಳ ಇತ್ರಿ. ಹಿಂಗಾಗಿ ನಡಬಾರ್ಕ ಖಾಲಿ ಜಮೀನದೊಳಗ ಕಲ್ಲಂಗಡಿ ಫಸ್ಟ್ ಟೈಮ್ 300 ಟನ್ ಕಲ್ಲಂಗಡಿ ತೆಗೆದಿವ್ರಿ. ಆಮೇಲೆ ಕರ್ಬೂಜ್ ರೀ, ಸ್ವೀಟ್ ಕಾರ್ನ್, 2 ವರ್ಷ ನಮ್ ಜಮೀನ್ ಅಂತ ಖಾಲಿ ಇಟ್ಕೊಂಡಿಲ್ರಿ. ಅದ್ರದ ಏನ ಉತ್ಪನ್ನ ಬರ್ಬೇಕಾಗಿತ್ತಲ್ಲ ಅದು ಉತ್ಪನ್ನ ಬರ್ಕೋತನ ಇತ್ರಿ. ಹಿಂಗಾಗಿ ಆಪಲ್ ಸಸಿಯನ್ನ ನಟ್ಟು ಅದನ್ನ 2 ವರ್ಷ ಬೆಳೆಸೂನು ರೀ, ಏನೋ ನಮ್ ಕ್ಲೈಮೇಟ್ಕ ನಾವು ಮಾಡು ಉದ್ದೇಶಕ್ಕೆ ಬತ್ತು ಅಂದ್ರ ಕಾಯಿನೂ ಬರ್ಲಿಲ್ಲ ಅಂದ್ರೆ ಗಿಡದಾಗ ಒಮ್ಮೆ ಕಾಯಿ ಹಣ್ಣು ಮಾಡಿ ಮನಿಗೆ ತಿನ್ನು ಅಂದ್ರೆ ಹಿಮಾಚಲ ಶಿಮ್ಲಾದಾಗ ಬೆಳೆವು ಒಮ್ಮೆ ಬೆಳೆದ ತಿಂದೀವಿ ಅಂದ್ರ ಹಚ್ಚಿದಕ್ ಬತ್ತ ಸ್ವಾರ್ಥಕ್ ಅಂತೇಳಿ ಇಷ್ಟ ಆಸೆ ಇತ್ರಿ ನಮ್ಗೆ ಅದು ಪೈಲಾಕ್ರಿ. ಮುಂದ ಆಸೆ ಇರೋದ್ರಿಂದ ಇಲ್ಲಿ ನೋಡ್ರಿ ನಮ್ದು ಒಬ್ರು ಯಾರೋ ಜಮೀನ್ ನಾವು ಈಗ ಮುಧೋಳದವ್ರು, ಈಗ ಧಾರವಾಡದಾಗ ಬಂದ್ ಸಟ್ ಹಾಕಿವ್ ಅಂದ್ರೆ ಒಂದ್ ವಾರ ದಿನ ನಮ್ ಕ್ಲೈಮೇಟ್ ಇಲ್ಲಿ ಸುತ್ತಮುತ್ತ ಜನ ಏರಿಯಾ ಯಾರು ಹೊಂದ್ಕೊಳಂಗಿಲ್ರಿ. ಹಂಗಾಗಿ ಒಂದ್ 15 ದಿನ ರೀ ಟೈಮಿಂಗ್ ತೋತೀವ್ರಿ ನಾವು. ಮುಂದ ಏನ್ ಮಾಡಿದೀವಪ್ಪ ಅಂದ್ರ ಹಗಿ ತಂದು ಇಟ್ಟಿವ್ರಿ 3 ತಿಂಗಳದಿಂದ 6 ತಿಂಗಳ ತಕ ರೀ, ಅದು ಏನೂ ಒಂದ್ ಸ್ವಲ್ಪ ಮೂಮೆಂಟ್ ಆಗ್ಲಿಲ್ರಿ. ಹಿಂಗಾಗಿ ಸುತ್ತಮುತ್ತ ಜನ ಬಾಳ ಬೇಯಾಕತ್ತರ್ರಿ. ಇವ್ರೇನ್ ಮಾಡ್ಯಾರ ಇಲ್ಲಿ ಆಪಲು ಬರುದಿಲ್ಲ, ಸುಳ ಹಚ್ಚಾತಾರು, ಏನೋ ಒಂದ್ ಮಾಡ್ರು, ಅದೇನ್ ಮಾಡ್ತಾರತ್ತೆ, ಹವಾ ಮಾಡ್ರು, ಏನ್ ಆಪಲು ಬರಂಗಿಲ್ಲ ಅಂತ ಹೇಳ್ರಿ. ಶಿರಡಿದ ಮಣ್ಣ ನೀರ ಮಾಡಿ ಅವರು ಸಸಿ ಮಾಡಿದ್ರಿ. ಅದನ್ನ ತಂದು ನಾವು ಕುಳಲಿ ಗ್ರಾಮದಾಗ ಹಚ್ತೀವಿ ಅಂದ್ರ ಅದಕ್ ಒಂದಿಷ್ಟು ಟೈಮ್ ತಗೋಕ್ ಒಂದಿಷ್ಟು ಟೈಮು ಬೇಕಾತ್ರಿ. ಒಂದ್ 3-4 ತಿಂಗಳ ಮೂಮೆಂಟ್ ಆಗ್ಲಿಲ್ಲ, ಬೇಯಾಕತ್ತರ್ರಿ. ಅಂತ ಮುಂದ ನಾನು ಅದ್ರೊಳಗ ಆ ಫೀಲ್ಡ್ನಾಗ ಇಳ್ದನ್ರಿ. ಅಂದ್ರ ಈ ಸಸಿಗೆ ಇವತ್ ನೀರ್ ಹಚ್ಬಿಟ್ರ ಏನಾಗಕ್ಕೈತ, ಇವತ್ ನೀರ್ ಕಡಿಮೆ ಮಾಡ್ರ ಏನಾಕೈತಿ, ಇವತ್ ಈ ಔಷಧ ಹೊಡೆದ್ರ ಏನಾಕೈತಿ, ಈ ಗೊಬ್ಬರ ಹಾಕಿರ ಏನಾಕೈತಿ, ಈ ತರ ಎಲ್ಲಾ ಅದನ್ನ 2 ವರ್ಷ ಬಹಳ ಸತತ ಅಧ್ಯಯನ ಮಾಡೇನ್ರಿ. ಅದನ್ನ ಅಂದ್ರ ಹಗಲ್ ರಾತ್ರಿ ಅಷ್ಟ ಗಿಡ ಬಿಟ್ಟು ಹೊರಗ್ ಬರ್ತಿದ್ದಿಲ್ರಿ. ಅಂದ್ರ 2 ತಾಸ ಅಂದ್ರ ನೀರ್ ಕಡಿಮೆ ಮಾಡ್ರಿ, ನೀರ್ ಪೈಲ ಕಟ್ ಹೆಚ್ಚ ಮಾಡಿದ್ವಿ, ಅದ್ ಸಕ್ಸಸ್ ಆಗ್ಲಿಲ್ರಿ. ನೀರ್ ಕಡಿಮೆ ಮಾಡಿ ಒಂದಿಟ್ಟು ವ್ಯವಸ್ಥೆ ಮಾಡೋಣ, 3-4 ತಿಂಗಳದಾಗ ಬೆಳಿಲಾರ್ದು ಮುಂದ 3 ತಿಂಗಳದಾಗ 1 ವರ್ಷದಟ್ಟು ಗಿಡ ಬೆಳವಣಿಗೆ ಆದ್ರಿ ಅವು. ಆಗ ಇವ್ರು ಎಲ್ಲಾರು ಏನನ್ನಾಕತ್ರು, ಇವ್ ಏನೋ ಮಾಡ್ತಂದಿದ್ದ ಮಾಡಿದ ಮಾಡಿದ ಅಂತೇಳಿ ಆಗ ಜನಕ್ಕ ಒಂದಿಷ್ಟು ಏನೋ ಮಾಡ್ತಾನ ಇವ್ ಆಪಲ್ದಾಗ ಅಂತೇಳಿ ಒಂದ್ ಸ್ವಲ್ಪ ಹುರುಪ್ ಬತ್ರಿ ಅಲ್ಲಿಗೆ. ಶ್ರೀಶೈಲ್ ಮಲ್ಲಪ್ಪ ಅವ್ರೆ, ತಾವು ಹೇಳಿದ್ರಿ ಶಿರಡಿಯಿಂದ ಸಸಿಯನ್ನ ತಗೊಂಬಂದ್ರಿ ಅಂತ, ಎಷ್ಟು ಸಸಿ ತಗೊಂಬಂದಿದ್ರಿ? ನಾವು ಶಿರಡಿದಿಂದ 3,000 ಸಸಿ ಅಂತ ತಂದಿದ್ವಿ ಸರ್. 3,000 ಸಸಿ ತಂದು ನಮ್ ಭೂಮಿ ಒಳಗ 2,700 ಸಸಿ ಹಚ್ಚಿದ್ದೀವ್ರಿ. ಮುಂದ 300 ಅಲ್ಲೇ ಸೈಡ್ ಸುತ್ತಮುತ್ತ ಜನಕ್ಕೆ ಕೊಟ್ಟಿದ್ದೀವ್ರಿ. ಒಂದ್ 300 ಉಳೆ ಅಂತಲೇ ರೀ, ಅದು 10x10 ರೀ. ಅಂದ್ರೆ ಸಾಲಿನ ಸಾಲಿಗೆ 10 ರೀ, ಗಿಡದಿಂದ ಗಿಡಕ್ಕ 10. ಅಂದ್ರೆ ಹಿಂಗ್ 10 ಫುಟ್ ಹಿಂಗ್ 10 ಫುಟ್ ಮಾಡಿ ಹಚ್ಚಿದ್ದೀವ್ರಿ. ಅದನ್ನ ಹಚ್ಚಿ ಅಂದ್ರೆ 1 ಫುಟ್ ತೆಗ್ಗ ತೆಗ್ದಿದ್ದೀವ್ರಿ. 1 ಫುಟ್ ಹಿಂಗ್ 1 ಫುಟ್ ಹಿಂಗ್ 1 ಫುಟ್ ತೆಗ್ಗ ತೆಗೆದು ಅದನ್ನ ಹಗಿ ಸಸಿ ನಾಟಿ ಮಾಡಿದ್ದೀವ್ರಿ. ಅದನ್ನ ಸಸಿ ನಾಟಿ ಮಾಡಿ ಅಂದ್ರ ಒಂದಿಟ್ಟ ಸಾವಯವದಾಗ ಮಾಡಿದ್ದೀವ್ರಿ. ಅಂದ್ರೆ ಈಗ ಹೆಂಗ ಅತ್ತಾರ ಅಂದ್ರ ರೀ, ಒಂದ್ ಆಪಲ್ ತಿಂದ್ರ ಡಾಕ್ಟರ್ನ ಅವಾಯ್ಡ್ ಮಾಡಂದಾರ್ರಿ. ಹಿಂಗಾಗಿ ಕೆಮಿಕಲ್ ದಾಗಿಂದ ಬೆಳೆಸಿರ ಆಪಲ್ಗೆ ಡಿಮಾಂಡ್ ಬರಂಗಿಲ್ಲ, ಅದಕ್ಕೆ ವ್ಯಾಲ್ಯೂನು ಇಲ್ಲ ಅಂತೇಳಿ ಸಾವಯವ ಮಾಡಾಕತ್ತಿದ್ದೀವ್ರಿ ಆಪಲ್ದ. ಎಲ್ಲಾರಿ. ಮುಂದ ಅದಕ್ಕಷ್ಟ ಪೈಲಕ್ಕ ತಿಪ್ಪಿಗೊಬ್ಬರ್ರಿ, ಬೇವಿನ ಹಿಂಡ್ರಿ, ಹುಲಗ್ಲಿ ಹಿಂಡ್ರಿ, ಒಂದ್ ಸ್ವಲ್ಪ ಸಾವಯವದೊಂದು ಹುಮಿ ಕಸಿಡ್ ಕೊಟ್ಟ ಹಗಿ ಹಚ್ಕೊಂಡಿದ್ದೀವ್ರಿ. ಹಗಿ ಹಚ್ಕೊಂಡ್ ಒಂದ್ ವರ್ಷಕ್ಕೆ ಚಲೋ ಬಂದಿತ್ರಿ. ಒಂದ್ ವರ್ಷದಾಗ ಗಿಡದಾಗ 5 ಕೆಜಿ 10 ಕೆಜಿ ಹಿಂಗ ಕಾಯಿನೂ ಬಂದಿತ್ರಿ. ಬಾಳ ಬಾರಿ ಬಂದಿತ್ರಿ ಕಾಯಿ. ಕಲರ್ದಾಗು ಬಾರಿ ಐತ್ರಿ, ಟೇಸ್ಟು ಐತ್ರಿ, ಮುಂದ್ ಗಟ್ಟಿ ಐತ್ರಿ. ಅಂದ್ರ ನಮಗ ಒಂದ ವರ್ಷದನಾನ ಅಷ್ಟ ಐಡಿಯಾ ಸಿಗ್ಲಿಲ್ರಿ ಅದಕ್ಕ. ಅಂದ್ರ ಮಾರ್ಕೆಟ್ದು ಆತ್ರಿ, ಒಂದ್ ಏನ ಅದ್ರದ್ ಪ್ರಾಬ್ಲಮ್ ಆತ್ರಿ, ಏನಾತು. ಆ ವರ್ಷದಾಗ ಗುಬ್ಬಿ ಕಡಿಯಾಕತ್ತಾನ ಒಂದ್ ಪ್ಲಾಸ್ಟಿಕ್, ಒಬ್ಬರ ಔಷಧ ಅಂಗಡಿಯವ್ರು ಅಂದ್ರ ಈಗ ಒಂದ್ ಹೋಗಾನ, ಅವ್ರು ಒಂದ್ ಪ್ಲಾಸ್ಟಿಕ್ ಕೊಟ್ರಿ, ಇದನ್ನ ಹಾಕ್ರಿ ಗುಬ್ಬಿ ಕಡಿಯಂಗಿಲ್ಲ. ಅದಕ್ಕ ಒಂದ್ ಸ್ವಲ್ಪ ಡ್ಯಾಮೇಜ್ ಆತ್ರಿ ಕಾಯಿ. ಮುಂದ್ ಒಂದ್ ಸ್ವಲ್ಪ ಗುಬ್ಬಿನೂ ಕಡಿಯಾಕೈತ್ರಿ ಬಾಳ. ಗುಬ್ಬಿ ಕಡದ ಹಿಂಗಾಗಿ ಡ್ಯಾಮೇಜ್ ಆತ್ರಿ. ಈ ವರ್ಷ ಏನೇನ ತಪ್ಪಿದ್ದಿರ್ಲೆ ಅದನ್ನ ಪ್ರತಿ ಒಂದನ್ನ ತಿದ್ದುಕೋತ ತಿದ್ದುಕೋತ ಬಂದ್ ಈ ಎರಡನೇ ವರ್ಷದಾಗ ಪೂರಾ ಸಕ್ಸಸ್ ಆಗಿದ್ದೀವ್ರಿ ಸೇಬು ಹಣ್ಣದೊಳಗ. ಆಯ್ತು, ಈ ವರ್ಷದಾಗ ಫಸ್ಟ್ ಚಾಟ್ನಿ ಮಾಡಿದ್ವಿ, ಫ್ಲವರ್ ಬತ್ರಿ. ಅದ್ ಫ್ಲವರ್ ಆಗಿ ಸಣ್ಣ ಅಂತ ಕಾಯಿ ಸಟ್ ಹಾಕತ್ರಿ. ಕಾಯಿ ಸಟ್ ಆಗಿ ಸೈಜ್ ಹಾಕೋತ ಕೋತ ಕೋತ ಪೂರಾ ಹಣ್ಣಿಗೆ ಬರ್ದೈತ್ರಿ. 150 ಗ್ರಾಮ್ ಹಿಡಿದು 250 ಗ್ರಾಮ್ ತಕ್ಕ ಕಾಯಿ ಬಂದಿದ್ದು ರೀ. ಈ ಒಂದ್ ಸಸಿಗೆ ಎಷ್ಟು ಖರ್ಚಾಗಿತ್ತು ತಮಗ? ಒಂದ್ ಸಸಿ 150 ರೂಪಾಯಿ ಒಂದ್ ಸರಿ ಇಲ್ಲಿ ನಮ್ಗ ತಂದ ಕುಳಲಿಗೆ ಡಿಲಿವರಿ ಕೊಟ್ಟಿದ್ರಿ ಅವ್ರು. ಅಂದ್ರ ಶಿರಡಿದಿಂದ್ರಿ 150 ರೂಪಾಯಿದಾಗ ಕುಳಲಿಗೆ ತಂದು ಕೊಟ್ಟಿದ್ರು. ಅಂದ್ರೆ 3,000 ಸಸಿ ತಾವ್ ತಗೊಂಡ್ಬಂದಿರಿ. 3,000 ಸಸಿ ಸುಮಾರು ಒಂದು 4.5 ಲಕ್ಷ ರೂಪಾಯಿ ಖರ್ಚಾಗಿ. 4.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಸರ್. ಈಗ 4.5 ಲಕ್ಷ ರೂಪಾಯಿ ನೀವು ತಂದು ಖರ್ಚು ಮಾಡಿದಾಗ ಏನ್ ಉದ್ದೇಶ ಇತ್ತು ತಮ್ದು? ಬೆಳಿಲಿಲ್ಲ ಅಂದ್ರ ನಾವ್ ಎಂಟರ್ ಕ್ರಾಪ್ ಅಂದ್ರೆ ನಡು ಬೆಳಿ ತಕ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಅದನ್ನ ಮಾಡಿದ್ದಿವ್ರಿ. ಧೈರ್ಯ ಮಾಡ್ಬೇಕಾದ ಕಾರಣನ ರೀ, ನಮ್ಮದ ಭೂಮಿ 2 ವರ್ಷ ಖಾಲಿ ಇಡುವಂಗಿಲ್ರಿ. 10x10 ಹಚ್ಚಿ ನಡಬಾರಕ್ ಮಲ್ಸಿಂಗ್ ಹಾಕೊಂಡು ಡ್ರಿಪ್ ಹಾಕೊಂಡು ಇವತ್ ನೀವು ಕಲ್ಲಂಗಡಿ ಇಂಟ್ರೆಸ್ಟ್ ಇದ್ರೆ ಕಲ್ಲಂಗಡಿ ಮಾಡಬಹುದ್ರಿ. ಮುಂದ ಅರಿಶಿನ ತಕೋತ್ನಂದ್ರ 1 ವರ್ಷ ಅರಿಶಿನೂ ಬರ್ದೈತ್ರಿ. ಮುಂದ ಕಾಯಿಪಾಲಿ ಉಳ್ಳಾಗಡ್ಡಿ ಮಾಡ್ಕೋಬಹುದ್ರಿ. ಸೋಯಾಬೀನ್ ಹುರುಳಿನೂ ತಕ್ಕೋಬಹುದ್ರಿ. ಅಂದ್ರ ಅವ್ರವ್ರ ರೈತರ ಇಂಟ್ರೆಸ್ಟ್ ಯಾವ್ದ್ರ ಬಗ್ಗೆ ಇರ್ತೈತಿ ಅದನ್ನ ಚಿಲ್ಲರ್ ಪಿಕ್ ಮಾಡ್ಕೋತ ಬರ್ಬೋದ್ರಿ. 2 ವರ್ಷ ನಾವು ಚಿಲ್ಲರ್ ಪಿಕ್ ಮಾಡೋದ್ರಿಂದ ಯಾಪಲ್ ಬದಲ್ ನಮ್ ಭೂಮಿ ಖಾಲಿ ಐತೈತಿ ಅನ್ನುವಂಗ ಇಲ್ರಿ. ಬರ್ಲಿಲ್ಲ ಅಂದ್ರು ಏನ್ ಅಂದ್ರ ಸಮಸ್ಯೆ ಇಲ್ಲ. ಹಚ್ಚದಿವ್ ಅಂದ್ರ ಬಿಡಬಾರ್ದ ಅಂತೇಳಿ ಎಲ್ಲಾರು ಬೇದಿದ್ದನ್ನ ನಾವು ಅಚ್ಚನ ಅಂತೇಳಿ ತಿಳ್ಕೊಂಡ ಅವ್ರದ ಆಶೀರ್ವಾದ ಬೇದವ್ರ ಆಶೀರ್ವಾದ ತಗೊಂಡ ಇಷ್ಟೆಲ್ಲ ಬೆಳವಣಿಗೆ ಮಾಡೇನ್ರಿ. ಅದನ್ನ ಬೈದವರನ್ನ ಬಂಧುಗಳೇನು ಪಡ್ಕೊಂಡನ್ರಿ. ಚಾಲೆಂಜ್ ಆಗಿ ಬೆಳೆದಿರ್ ಒಟ್ಟ. ಹಾ ರೀ, ಹಿಂಗಾಗಿ ನಮ್ದು ಭೂಮಿ ಅಲ್ಲಿ 2 ವರ್ಷ ಖಾಲಿ ಐತೆ ಅನ್ನೋಂಗಿಲ್ರಿ. ಮುಂದ ಇದಕ್ಕ ಏನ ಹಂತದಂದ್ರ ಈಗ ಕಲ್ಲ ಎಂಗಲ್ಲ ದ್ರಾಕ್ಷಿ ತಂತಿ ಹಾಕ್ಬೇಕು ಅನ್ನೋದು ದ್ರಾಕ್ಷಿದ ಇರ್ತೈತ್ರಿ. ಇದಕ್ಕೇನ್ ಹಂತದೇನ್ ಪ್ರಾಬ್ಲಮ್ ಇರಂಗಿಲ್ರಿ. ಅದ್ ಹಚ್ಬೇಕು ಇದ್ ಮಾಡ್ಬೇಕು ಅಂತೇಳಿ ಹಗಿ ಹಚ್ಚಿರಿ. ಮುಂದ ಇದಕ್ಕೇನ ಹಂತದಿಂತ ಕೆಮಿಕಲ್ ಯೂಸ್ ಮಾಡಿಲ್ರಿ. ಸಾವಯವದಲ್ಲೇ ಸಾವಯವದಾಗ ಮಾಡಿದ್ವಿ. ಯಾವ್ಯಾವ ಗೊಬ್ಬರ ಹಾಕಿರ್ತಾವ? ಮೊದಲ್ರಿ ಕಟ್ಟಿಗೆ ಗೊಬ್ಬರ ಹಾಕಿದ್ವಿ. ಆಮೇಲೆ ಒಂದ್ ಸ್ವಲ್ಪ ಕುರಿ ಗೊಬ್ಬರನು ತರಿಸಿ ಹಾಕಿದ್ವಿ. ಆಮೇಲೆ 2 ತಿಂಗಳಿಗೊಮ್ಮೆ ಜೀವಾಮೃತ ಮಾಡಿ ಹಾಕ್ತಿವ್ರಿ. ಅದಕ್ಕ ಜೀವಾಮೃತ ಅಂದ್ರ ಆಕಳದ ಗೋಮೂತ್ರ ರೀ, ಆಕಳದ ಸಗಣ್ರಿ, 1-2 ಕೆಜಿ ಮನೆಯಾಗಿಂದ ಕಡ್ಲಿ ಹಿಟ್ಟರಿ, 1-2 ಕೆಜಿ ಸಾವಯವ ಬೆಲ್ರಿ, ನಾವು ಉಪಯೋಗಿಸುವ ಭೂಮಿಯ ಮಣ್ರಿ 1-2 ಕೆಜಿ, 1 ವಾರ ಕಳಿ ಇಷ್ಟ ಒಂದ ಲೆವೆಲ್ ತಿರಿವ್ರಿ. ಅದನ್ನ ನಾವು ಅದು 1-2 ಲೇಬರ್ ತಗೊಂಡ ಹಾಕ್ತಿದ್ದೀವ್ರಿ. ಅವನು 2 ತಿಂಗಳಿಗೊಮ್ಮೆ ಕಂಪಲ್ಸರಿ ಮಾಡಿದೀವ್ರಿ. ಮುಂದ ಏನೋ ಒಂದಿಟ್ಟ ರೋಗ ಬಂದ್ರು ರುಜಿನ್ ಬಂದ್ರು ರೀ, ಒಂದಿಟ್ಟು ನೀಮ ಇಲ್ರಿ, ಸಾವಯವ ಪದ್ಧತಿ ಒಳಗಿನುವ ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನು ಬಳಸಿದೀವ್ರಿ. ಮುಂದ ಟ್ರೈಕೋಡರ್ಮಾ ಸೋಡೋಮೊನೋಸ್ ಅದು ಸಾವಯವ ಕಲ್ಚರ್ ಅಲ್ಲರಿ, ಅದನ್ನು ಅಟ್ ಮ್ಯಾಲ ಸ್ಪ್ರೇನು ತಗೊಂಡಿದ್ವಿ, ತೆಳಗು ಅಟ್ ಬಿಟ್ಕೊಂಡ ಇಲ್ಲಿವರೆಗೆ ಗಿಡ ಕಾಯ್ಕೊತ್ ಬಂದಿದ್ದೀವ್ರಿ ಇಲ್ಲಿ ತನಕ ರೀ. ಮುಂದ ಈಗ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಆಗಾನ ರೀ, ಅಲ್ಲಿ ಬಹಳ ಜನ 1 ಲಕ್ಷದಿಂದ 2 ಲಕ್ಷ ಜನ ನನ್ನ ಪ್ಲಾಟ್ಗೆ ವಿಸಿಟ್ ಕೊಟ್ಟಾರ್ರಿ. ಪ್ಲಾಟ್ ಬಂದೈತ್ರಿ. ಮುಂದ ಈ ವರ್ಷದ ಉತ್ಪನ್ನದ 12 ಟನ್ ಮಾಲ್ ಬಂದಿತ್ರಿ. 1,20,000, 10,000, 1,50,000 ತನ ಮಾರ್ಕೆಟು ಮಾಡಿದೀವ್ರಿ. ಮಾಡಿ ಅದರಿಂದ 15 ಲಕ್ಷ ರೂಪಾಯಿ ಆದಾಯನೂ ಬಂದಿತ್ರಿ. ಬಂದ್ ಹೋದವ್ರಿಗೆ 1-5 ಟನ್ ಮಾಲನ್ನು ಕೊಟ್ಟದಿವ್ರಿ. ಅಂದ್ರೆ ಬಂದ ನೋಡ್ರಿ ಬಹಳ ದೂರಿಂದ ಜನ ಬರಾಕತ್ತರ್ರಿ. ಸೇಬು ಹಣ್ಣನ ನಮ್ಮ ಏರಿಯಾದಾಗ ಬೆಳೆದಿದ್ದ ಬೆಳಿ ಅಲ್ರಿ ಅದು. ಹೌದು, ಮತ್ತೆ ನಮ್ಮ ಉತ್ತರ ಭಾರತದಲ್ಲಿ ಬೆಳಿತಕ್ಕಂತ ಬೆಳೆಯನ್ನ ತಾವು ಇಲ್ಲಿ ನಮ್ಮ ಬಯಲಸೀಮೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕಬ್ಬನ ನಾಡಿನಲ್ಲಿ ಬೆಳೆದಿರಿ ಅಂದ್ರೆ ಎಲ್ರಿಗೂ ಅದು ಸೋಜಿಗದು. ಹೌದು ಸರ್, ಹಿಂಗಾಗಿ ಬಹಳ ದೂರಿಂದ ಜನ ಬರ್ತಿದ್ರ ನಾನ ಹರದ್ ಮಾರಬಾರ್ದನ್ನು ಉದ್ದೇಶಕ್ಕಾಗಿ ಅವ್ರಿಗೂ 5-6 ಟನ್ ಅಂದ್ರ ಇಲ್ಲಿ ಬಂದ ಭೂಮ್ಯಾಗ ನನ್ನ ಜಮೀನದಾಗ ನಿನ್ನೆತ್ತಕ್ಕಾರಿ. ಅಂದ್ರ ಭೂಮ್ಯಾಗ ಬಂದ ಯಾಪಲ್ ನೋಡಿದವ್ರ ಹಂಗ ಹೋಗಿಲ್ರಿ. ಆದ್ರೆ ಹೆಂಗ್ರಿ, 1 ತಿಂಗಳದ ಕಾಯಿ ಐತೆ ಅಂದ್ರು ಹರ್ಕೊಂಡ್ ತಿಂದ ಹೋಗ್ಯಾರಿ. ಅಷ್ಟ ಮೊಗ್ಗ ಬಿಟ್ಟೈತೆ ಅಂದ್ರು.

ಈ ಆಪಲ್ದಾಗ ಸಕ್ಸಸ್ ಆಗ್ಬೇಕಾದ್ರ ಅವು ಬಂದಂತ ಹೂವನ್ನ ಉಳಿಸ್ಕೊಳ್ಳುವುದ ಒಂದು ದೊಡ್ಡ ಕೆಲಸ ರೀ. 90% ನಾವು ಈ ಆಪಲ್ದಾಗ ಸಕ್ಸಸ್ ಆಗ್ಬೇಕಾದ್ರ ಫ್ಲವರ್ ಉಳಿಬೇಕ್ರಿ, ಅವು ಹೂವನ್ನ ಉಳಿಸ್ಕೋಬೇಕ್ರಿ. ಹೂವು ಉಳಿಲಿಲ್ಲ ಅಂದ್ರ ಈ ಆಪಲ್ದಾಗ ಉಳಿಯಕ್ ಸಾಧ್ಯನೇ ಇಲ್ರಿ. ಈಗ ನನಕಿತ್ತ ಫಸ್ಟ್ ರೀ, ಒಬ್ರು 3 ಎಕರೆ, ಒಬ್ರು 2 ಎಕರೆ, ಒಬ್ರು 10 ಎಕರೆ, ಒಬ್ರು 1 ಎಕರೆ, ಹಿಂಗೊಂದ್ 7-8 ಪ್ಲಾಟ್ ಅದಾವ್ರಿ ನಮ್ಮ ಏರಿಯಾದಾಗ. ಅಂದ್ರೆ ಬೇರೆ ಬೇರೆ ರೈತರು ಸೇಬನ್ನ ಬೆಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಮಾಡಿದ್ದಾರೆ ಸರ್. ಆದ್ರ ಅವ್ರು ನನ್ನ ಪ್ಲಾಟ್ಗೆ ಬಂದ ಏನಂದ್ರಿ, ನಮಗ ತಿನ್ನಾಕ ಕಾಯಿ ಬಂದಿಲ್ರಿ, ನಿಮ್ಮಲ್ಲಿ ಹೆಂಗ್ ಇಷ್ಟು ಸೇಬು ಬಿಟ್ಟೈತ್ರಿ? ಒಟ್ಟ ಅವರಲ್ಲಿ ಇನ್ನವರೆಗೆ ತಿನ್ನಾಕ ಆಪಲ್ ಬಂದಿಲ್ರಿ. ಬಂದ್ರವನು ರೀ ಸರ್, 1-2 ಕಾಯಿ ರೀ, ಅಗದಿ ಹಸಿರು ಕಾಯಿ ರೀ, ಮಾರ್ಕೆಟ್ಗೂ ಬಂದಿಲ್ರಿ. ಅವ್ರ ಮನ್ಯಾನವ್ರಿಗೆ ತಿತ್ತಂದ್ರು ಬಂದಿಲ್ಲ ಅಂತ ಹೇಳ್ಯಾರ್ರಿ ಅವ್ರು. ಬಂದ್ರಿ ಈ ಹೂ ಬಿಡುತ್ತಲ್ಲ, ಅವಾಗ ತಾವು ಯಾವ ಕ್ರಮಗಳನ್ನ ಕೈಗೊಂಡ ಇದು ಮಾಡ್ತೀರಿ ಸರ್? ಅವಾಗಿನ ಕ್ರಮಗಳಂದ್ರ ರೀ, ಆಗಿನ ಕ್ಲೈಮೇಟ್ ರೀ, ಆಗಿಂದ ವಾತಾವರಣ ಹೆಂಗ ಕೈ ಕೊಡದೈತಿ ಹೇಳಕ್ ಬರಂಗಿಲ್ರಿ. ಈಗ ಎಲ್ಲೋ ಒಂದ್ ಸೈಕ್ಲೋನ್ ಎದ್ದ ಮಳೆ ಎಫೆಕ್ಟ್ ಆದ್ರೂ ಸಮಸ್ಯೆ ಆಕೈತ್ರಿ. ಅವಾಗ ಒಂದ್ ಸ್ವಲ್ಪ ಕೋಲ್ಡ್ ಪ್ರೊಸೆಸ್ ಆತಂದ್ರ ಹೂ ಸಟ್ ಅಕ್ಕವ್ರಿ. ಮುಂದ ನಮ್ಮಲ್ಲಿ ನ್ಯಾಚುರಲ್ ದಾಗ ಸೈಡ್ ಗಿಡಗಳು ಇದ್ದು ಅಂದ್ರ ರೀ, ಜೇನು ಹುಳ ಬಂದು ಅಂದ್ರೂ ಅಕ್ಕೈತ್ರಿ ಸಕ್ಸಸ್ ರೀ. ಮುಂದ ಕೆಲವೊಂದ್ 3-4 ಸ್ಪ್ರೇನು ಕೊಡ್ಬೇಕಾಕೈತ್ರಿ. ಇಷ್ಟು ಮಾಡ್ಕೊಂಡಾಗನ ಆಪಲ್ ಸಕ್ಸಸ್ ಆಕೈತ್ರಿ. ಆ ಹೂವನ್ನ ಉಳಿಸ್ಕೊಳ್ಬೇಕಾದದ್ದ ಆಪಲ್ದಾಗ ಮೇನ್ 90% ಕೆಲಸ ಇರುವುದು ಅದು ಒಂದ ರೀ. ಒಂದ್ ಗಿಡದಾಗ 2,000-3,000 ತನ ಹೂ ಬಿಡ್ತೈತ್ರಿ. ಅದ್ರೊಳಗ 100-200 ಕಾಯ್ಕೋದನ ಬಹಳ ಟಪ್ ಐತ್ರಿ. ಯಾಕಪ್ಪ ಅಂದ್ರ ಈ ಸೇಬು ಬೆಳಿಬೇಕಾದ್ರೆ ಮೊದಲು ಹೂ ಬಿಡ್ತದೆ, ಹೂ ಆಗಿಂದ ಅದು ಅಲ್ಲೇ ಹೂ ಸ್ವಲ್ಪ ಗಟ್ಟಿಯಾಗಿ ಅದು ಕಾಯಿ ರೂಪಕ್ಕೆ ಪಡೆದುಕೊಳ್ತದೆ. ಹಾ ಸರ್. ಇಂತಹ ಸಂದರ್ಭದಲ್ಲಿ ಈಗಂತ ತಾವು ಹೇಳಿದ್ರೆ ಜೇನುನೊಣಗಳ ಪರಾಗಸ್ಪರ್ಶದಿಂದನೂ ಸಹ ಅದು ತಮಗ ಹೆಚ್ಚು ಇಳುವರಿಯನ್ನು ಕೊಡ್ತಾ ಐತಿ. ಈ ಎಲ್ಲಾ ಕ್ರಮಗಳ ಜೊತೆಗೆ ಈಗ ಹೂ ಬಿಟ್ಟು ಎಷ್ಟು ದಿನಕ್ಕೆ ಹಣ್ಣಾಗಲಿಕ್ಕೆ ಇದು ಅವಧಿಯನ್ನು ತಗೊಳ್ತದೆ? 4 ತಿಂಗಳು ಬೇಕು ಸರ್ ಇದಕ್ಕೆ ಅವಧಿಗಿರಿ. ಅಂದ್ರೆ ಫಸ್ಟ್ಗೆ ಚಾಟ್ನಿ ಮಾಡ್ಕೊಂಡ್ರಿ, ಅಷ್ಟು ತಪ್ಲ ತಕ್ಕೊಂಡು, ಅಂದ್ರೆ ಚಾಟ್ನಿ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನೀರ್ ಕಡಿಮೆ ಮಾಡ್ಬೇಕ್ರಿ, ಗಿಡ ಒಂದ್ ಸ್ವಲ್ಪ ಬಾಡಿದಂಗ ಆಗ್ಬೇಕ್ರಿ, ಟ್ರೆಸ್ ಆಗ್ಬೇಕ್ರಿ. ಹಿಂಗ್ ಮಾಡ್ಕೊಂಡು ಒಂದ್ ಸ್ವಲ್ಪ ಎಲಿ ತಕ್ಕೊಂಡು ವೈಂತು ಒಂದ್ ಸ್ವಲ್ಪ ನೀರ್ ಕೊಟ್ಕೋಬೇಕ್ರಿ. ಆಗೂ ಮೊದಲು ಒಂದ್ 15 ದಿನ ಮೊದಲ ತಿಪ್ಪಿ ಗೊಬ್ಬರ ಕೊಟ್ಕೋಬೇಕ್ರಿ, ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಮಾಡ್ಕೋಬೇಕ್ರಿ. ಹಂಗ ಒಂದ್ ಸ್ವಲ್ಪ ಸಾವಯವದನು ಒಂದ್ ಸ್ವಲ್ಪ ಔಷಧ ಬರ್ತಾವ್ರಿ, ಅವನು ಒಂದ್ ಸ್ವಲ್ಪ ಬಿಟ್ಕೊಂಡ್ರಿ, ಮುಂದ್ ಮ್ಯಾಲು ಒಟ್ಟ ಸ್ಪ್ರೇ ಮಾಡ್ಕೊಂಡ ಅಲ್ಲಿಗೆ ಸ್ಟಾರ್ಟ್ ಆತ್ಪ ಅಂದ್ರೆ 4 ತಿಂಗಳದಾಗ ನಮಗ್ ಕಾಯಿ ಬರ್ದೈತ್ರಿ. ಅಂದ್ರೆ ಯಾವ ತಿಂಗಳದಿಂದ ಯಾವ ತಿಂಗಳದವರೆಗೆ ಫಸಲ್ ಬರ್ತಿದ್ದು? ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹವಾಮಾನ ಒಳಗ್ರಿ, ನವೆಂಬರ್ ಟು ಡಿಸೆಂಬರ್ದಾಗ ಜಾಸ್ತಿ ಕೋಲ್ಡ್ ಇರ್ತೈತ್ರಿ. ಆ ಟೈಮ್ದಾಗ ಒಂದ್ ಸ್ವಲ್ಪ ಚಾಟ್ನಿ ಮಾಡ್ಕೊಂಡು ಆ ಟೈಮ್ದಾಗ ಸ್ವಲ್ಪ ಹೂವ ಉಳಿಸ್ಕೋಕ್ ಪ್ರಯತ್ನ ಪಟ್ರೆ ಒಂದ್ ಸ್ವಲ್ಪ ಸಕ್ಸಸ್ ಆಕತ್ರಿ. ಅಂದ್ರೆ ಎಷ್ಟು ಇಬ್ಬನಿ ಬೀಳ್ತದೆ ಅಷ್ಟು ಒಳ್ಳೇದಂತ. ಒಳ್ಳೇದು, ಒಳ್ಳೇದು ಸರ್. ಈಗ ಹಿಮಾಚಲ ಆಗ್ಲಿ, ಕಾಶ್ಮೀರ ಅಲ್ಲಿ, ಅವರಲ್ಲಿ ಎಲ್ಲ ಬರ ಬಿದ್ದದ್ದನ್ನ ಉಳಿಸ್ಕೊಂಡ್ ಬರ್ತಾರ್ರಿ. ಅಂದ್ರೂ ಅವರು ಔಷಧ ಸ್ಪ್ರೇ ಮಾಡತಾರ್ರಿ, ಅವರು ಅಷ್ಟು ಮಾಡ್ತಾರ್ರಿ. ಆದ್ರೂ ನಾವು ಒಂದ್ ಸ್ವಲ್ಪ ಅಂದ್ರೆ ಒಟ್ಟು ಸಾವಯವದಾಗ ಮಾಡ್ರೆ ಚಲೋ ಅನಿಸೈತ್ರಿ ನಂಗೆ ಈಗಾಗ್ಲಿ. ಅಂದ್ರೆ ನಮ್ಕ ಮೊದಲು ಮಾಡಿದವರು ಎಲ್ಲ ಅಷ್ಟು ಸಕ್ಸಸ್ ಆಗಿಲ್ರಿ, ಒಂದ್ ಸ್ವಲ್ಪ ಸಾವಯವದಾಗ ಮಾಡಂತಲೇ ನನಗೆ ಒಳ್ಳೇದನಿಸೈತಿ. ಅಂದ್ರೆ ಒಂದ್ ಗಿಡದಲ್ಲಿ ಎಷ್ಟು ಹಣ್ಣು ಬಿಡ್ತಾವ ಈ ಆಪಲ್? ಒಂದ್ ಗಿಡದಾಗ 100-200 ತನ ಕಾಯಿತ್ ಸರ್. ಒಂದ್ ಗಿಡದಾಗ 50-60 ಇತ್ರಿ, 30-40, 20-30. ಅಂದ್ರೆ ಒಂದೊಂದ್ ಗಿಡ ಒಂದಿಟ್ ಡೆವಲಪ್ ಕಡಿಮೆ ಇದ್ದು ಅಂದ್ರೆ ಹಂಗ್ರಿ, ಹೆಚ್ಚಿದ್ದು ಅಂದ್ರೆ ಹಂಗ್ರಿ. ಒಂದ್ ಗಿಡದಾಗ ಮಿನಿಮಮ್ ಒಂದ್ 50 ಕಾಯಿ ಸಿಕ್ಕ್ರನು ರೀ, ಒಂದ್ 10 ಕೆಜಿ ತನ ಅನಕ ಅಕ್ಕೈತ್ರಿ ಪ್ರಾಫಿಟ್ ರೀ. 10 ಕೆಜಿ ಆದ್ರೂ 100 ರೂಪಾಯಿ ವ್ಯಾಲ್ಯೂ ಮಾಡಿರೂ ಗಿಡಕ್ಕೆ 1,000 ರೂಪಾಯಿ ತನಕ ಕುಂಡ್ರದೈತ್ರಿ. 400 ಗಿಡ ಅಂದ್ರೂ 4 ಲಕ್ಷ ರೂಪಾಯಿ ಆಕೈತಿ. ತಾವ್ ಎಷ್ಟು ಖರ್ಚು ಮಾಡಿರ್ತೀರಿ ಅಷ್ಟು ಬಂದ ಬರುತ್ತ, ಲಾಸ್ ಏನಿಲ್ಲ. ಅಗದಿ ಮಿನಿಮಮ್ ಈಗ ಅವ್ರು 20 ಕೆಜಿ ಬೆಳೆಸಲಿ 200 ರೂಪಾಯಿ ಮಾರ್ಲಿ, ಅದು 2ನೇದ್ರಿ. ಆದ್ರೆ ಇಷ್ಟು ಮಾತ್ರ ಐತ್ರಿ ಅನುಕೂಲ ರೀ. ತೇಲಿಯವರೇ, ತಾವು ಶಿರಡಿಯಿಂದ ಸೇಬು ಸಸಿಗಳನ್ನ ತಂದಿದ್ದೀರಿ. ಹಾ ಸರ್. ಯಾವ ತಳಿಯ ಸಸಿಗಳನ್ನ ತಂದಿದ್ದೀರಿ, ಅವುಗಳ ಹೆಸರು ಹೇಳ್ತೀರಾ? ಹಾ ಸರ್, ಈಗ ನಾವು ಶಿರಡಿದಿಂದ ತಂದಿವ್ರಿ ಸರ್. ಸೇಬು ಒಳಗ 6,000 ವೆರೈಟಿ ಇದಾವ್ರಿ ಸರ್. ಆದ್ರೆ ನಮ್ಮ ಬಿಸಿಲ್ ನಾಡಿನ್ಯಾಗ 40 ಡಿಗ್ರಿ ಟೆಂಪರೇಚರ್ ಒಳಗ್ರಿ, ಇಲ್ಲಿ ಕರ್ನಾಟಕದಾಗ ಬರು ಅಂದ್ರೆ 3 ವೆರೈಟಿ ರೀ. ಒಂದು ಅಣ್ಣಾ ರೀ, ಒಂದು ಹರ್ಮನ್ 99 ರೀ, ಒಂದು ಗೋಲ್ಡನ್ ಡೋರ್ಸೆಟ್ ರೀ. 3 ವೆರೈಟಿ 40-42 ಡಿಗ್ರಿ ಟೆಂಪರೇಚರ್ ತಕ್ಕನು ತಡ್ಕೊಂಡ್ರಿ 3 ವೆರೈಟಿ ನಮ್ಮ ಬಿಸಿಲ್ ನಾಡಿನ್ಯಾಗ ಬರ್ತಾವ್ರಿ. ಈ ಅಣ್ಣಾ ಸೇಬ್ ಅಂದ್ರಿ, ಹರ್ಮನ್ 99 ಅಂದ್ರಿ, ಗೋಲ್ಡನ್ ಡಾರ್ಸೆಟ್, ಈ ತಳಿಗಳನ್ನ ಹೇಳಿದ್ರಿ ತಾವು. ಇವ ಇಲ್ಲಿ ಕರ್ನಾಟಕದಾಗ ಬೆಳಿಬೇಕಂತ ಯಾರು ಹೇಳಿದ್ರು? ಈಗ ಪೈಲಟ್ ಪುನಾರಿ ಶಿರಡಿ ರೀ, ಮುಂದೆ ಚಿತ್ರದುರ್ಗ ಹೋಗಿದ್ವಲ್ರಿ, ಅಲ್ಲಿ ಅವರು ಪೈಲ ಹರ್ಮನ್ 99 ಒಂದು ಹಚ್ಚಿದ್ರಿ, ಅವ್ರಿಗೆ ಅಣ್ಣ ಸಿಕ್ಕಿದ್ದಿಲ್ಲ ಅತ್ರ್ಯಾಕ. ಹಂಗಾಗಿ ಅಣ್ಣನು ಇದಕ್ಕನು ಚಲೋ ಬರ್ತೈತಿ ಅಂದ್ರಿ, ಅದಕ್ಕೆ ಅಣ್ಣ ಒಂದ್ರಿ ಹರ್ಮನ್ 99 ಗೋಲ್ಡನ್ ಡೋರ್ಸೆಟ್ ರೀ, ಮೂರ ಇವನು ವೆರೈಟಿ ಮಾಡ್ಕೊಂಡಿದ್ರಿ. ಈಗ ತಮ್ಮ ಹೊಲದಲ್ಲಿ 7 ಎಕರೆ ಹೊಲದಲ್ಲಿ 3 ತಳಿಗಳನ್ನ ಹಾಕಿರನ್? ಹಾ, 3 ತಳಿದಾವ್ರ ಸರ್. 3 ತಳಿಯ ಹಣ್ಣು ಬಿಟ್ಟವು? ದಾವ್ ಸರ್, ದಾವ್ ಸರ್. ಅಂದ್ರೆ ಈ ತಳಿಗಳನ್ನ ತಂದಿರಲ್ಲ, ಯಾವ್ದು ಫೇಲ್ ಆಗಿಲ್ಲ? ಇಲ್ಲ ಸರ್, ಪೈಲಕ್ ಒಂದ್ ತುಸು ಹೊಂಟಿದ್ದು ರೀ, ಅದಕ್ಕೊಂದಿಟ್ಟು ವ್ಯವಸ್ಥೆ ಮಾಡ್ಕೊಂಡ್ ಬರಾನ. ಈಗ ಕಡಿಮೆ ಆಗ್ಯಾವ್ರಿ, ಆದ್ರೂ ಒಂದ್ ತುಸು ಹೋಗ್ಯಾವ್ರಿ, ಅಲ್ಲೊಂದ್ ಇಲ್ಲಿ ಒಂದು ಹೋಗುವರಿ. ಅವು ಏನ್ ಮಾಡ್ರು ತಡಿಯಂಗಿಲ್ರಿ. ಆದ್ರೂ ಬಾಗಲಕೋಟೆ ವಿಶ್ವವಿದ್ಯಾಲಯದವರು ಬಂದಿರಿ ಸೈಂಟಿಸ್ಟ್ ಕೊಡ್ರಿ, ಅವರು 2 ವರ್ಷದಾಗ ಗಿಡಗಳು ಎಲ್ಲಾರ ಕಡೆ ಬಾಳ ಹೋಗ್ಯಾವ, ಆದ್ರೆ ನಿಮ್ ಪ್ಲಾಟ್ನಾಗ ಚಲೋ ಅದಾವು, ಆದ್ರೆ ಚಲೋ ಮೇಂಟೈನ್ ಮಾಡಿರಿ ಅಂತೇಳಿ ಬಂದ್ ಹೇಳಿ ಹೋದ್ರ ಸರ್. ಅವ್ರು ಸೇಬ್ ಬೆಳೆದಿರಲ್ಲ, ಎಷ್ಟು ಗಾತ್ರ ಅದ ಒಂದೊಂದ್ ಸೇಬು? 150 ಗ್ರಾಮ್ ಹಿಡಿದು 250 ಗ್ರಾಮ್ ತನ ಇದ್ದು ಸರ್. ಪೂರ್ತಿ 7 ಎಕರದಲ್ಲಿ ಕಲರ್ಫುಲ್ ಆಗೈತಿ ನಮ್ಮ ಹೊಲ. ಫುಲ್ ಕಲರ್ ಸರ್, ಪೇಂಟ್ ಮಾಡ್ಯಾರ ಅನ್ಬೇಕು, ಪೂರಾ ರೆಡ್ ಕಲರ್ ಬಂದಿದ್ದು ಸರ್. ಬಹಳ ಸಂತೋಷ. ಮಾರುಕಟ್ಟೆ ಹೇಗಿದೆ ಇದಕ್ಕೆ? ಮಾರುಕಟ್ಟೆ ಒಳ್ಳೇದೈತಿ ಸರ್. ನಮ್ ಕಡೆ ಸೇಬು ಇದು ಟೇಸ್ಟು ಐತ್ರಿ, ಗಟ್ಟಿಯು ಐತ್ರಿ, ಮುಂದೆ ಸಾವಯವದಾಗ ಮಾಡಿದೀವ ನಾನಿ, ಮಾರ್ಕೆಟ್ ಐತಿ ಸರ್. ಹಿಂಗಾಗ್ರಿ, ಇದ್ರದ ಮಾರ್ಕೆಟ್ ಫಸ್ಟ್ ಹೊಂಟಿದ್ವಿರಿ, ಆಗ 100-120 ತನ ಅಷ್ಟ ವ್ಯಾಪಾರಸ್ಥರು ಒಯ್ತ್ ನಂದ್ರಿ. ಮುಂದ ಲೋಕಲ್ ಸಂತಿ ಮಾರಿ ಬಂದಿದ್ವಿರಿ, ಅಲ್ಲೂ ಸೇಲ್ ಆತ್ರಿ. ಇವ್ 100 ಹಿಡ್ಕೊಂಡ್ 150 ತಕರಿ, ಒಟ್ ಹೆಚ್ 100-120 ರೂಪಾಯಿ ಐತನರಿ. ನೀವು ಹೋಗಿ ಸ್ವತಃ ಮಾರ್ತೀರಿ? ಹಾ, ಸ್ವತಃ ಮಾರಿ ಬಂದಿದ್ವಿರಿ. ಮುಂದ ವ್ಯಾಪಾರಸ್ಥರು ಇದನ್ ನಿಮ್ದ ಹೊರಗೆ ಯಾರಿಗೂ ಕೊಡ್ಬೇಡ್ರಿ, 20 ಟನ್ ಆದ್ರೂ ತಗೊಂಬರಿ, ಒಂದ ದಿನಕ್ಕೆ 120 ರಂಗ್ ನಮ್ಗೆ ತಂದು ಕೊಡ್ರಿ ಅಂತ ಹೇಳ್ತಾರ ಸರ್. ಈಗ 7 ಎಕರೆಯಲ್ಲಿ ಎಷ್ಟು ಟನ್ ಬೆಳೆದಿರಿ ತಾವು? ನಾವು ಒಂದು 12 ಟನ್ ಮಾರ್ಕೆಟ್ ಮಾಡಿದ್ರು ಸರ್, ಅಂದ್ರೆ ಹೊರಗೆ ಕೊಟ್ಟಿದ್ದ 12 ಟನ್ ರೀ. ಇಲ್ಲಿ ಪಡೆದಾಗ ಪ್ರತಿಯೊಬ್ರು ಬಂದು ಒಂದ್ 2-2 ಹಣ್ಣು ತಿಂದು ಹೋಗೋತ್ನಾಗ 1 ಕೆಜಿ 2 ಕೆಜಿ ಕೊಟ್ಟಿದ್ದು, ಒಂದ್ 5-6 ಟನ್ ಮಾಲ್ ಆಗುವಷ್ಟು ಇಲ್ಲೇ ಎಲ್ಲರಿಗೂ ತಿನ್ನಾಕ ಬಿಟ್ಟಿನ್ ಶಾಂಪಲ್ಗೆ ಬಿಟ್ಟಂಗ್. ಶಾಂಪಲ್ಗೆ ಬಿಟ್ಟಿದ್ದು ರೀ. ಮುಂದ ಒಂದ್ 3-4 ಟನ್ ಗುಬ್ಬಿನೂ ಡ್ಯಾಮೇಜ್ ಮಾಡಿದ್ರು. ಗುಬ್ಬಿ ಕುಕ್ಕಿ ಅವ್ ಕುಕ್ಕಿದ್ ಅಂದ್ರೆ ಡ್ಯಾಮೇಜ್ ಆಕೈತ್ರಿ. ಹಂಗಾಗಿ ಒಂದ್ 3-4 ಟನ್ ಇಲ್ಲೇ ಪಡೆದಾಗಿತ್ರಿ, ಒಂದ್ 12 ಟನ್ ಮಾರ್ಕೆಟ್ ಮಾಡಿದ್ರಿ. ಈಗ ಡ್ಯಾಮೇಜ್ ಆಗಿರ್ತಾವಲ್ಲ ಹಣ್ಣು, ಅವನೇನ್ ಮಾಡ್ತಾರೆ? ಅವನ ಈ ಸದ್ಯಕ್ಕೆ ನಾವು ಏನೂ ಮಾಡಿಲ್ಲ ಸರ. ಆದ್ರ ಒಬ್ರು ಮಿಲಿಟರಿ ಅವ್ರು ಬಂದಿರ್ರಿ, 20 ವರ್ಷ ಜಮ್ಮು ಕಾಶ್ಮೀರದಾಗ ಸರ್ವಿಸ್ ಹತ್ರಿ ಅವ್ರಿಗೆ. ಅಂದ್ರ ಆ ಭಾಗದಾಗ ಬರಪ್ಪ ಬೀಳಿಲ್ಲ ಅಂದ್ರನ ಆ ಭಾಗದಾಗ ರೈತರಿಗೆ ಈ ಸಲ ನಮಗ್ ಇಳುವರಿ ಬರಂಗಿಲ್ಲ, ಇಲ್ಲಿ ನಿಮ್ಮದ್ ಹೆಂಗ್ ಬರ್ತೈತಿ ಅಂತೇಳಿ ಅವ್ರು ಓಡಿ ಬಂದಿದ್ರಿ ನಂತೆಕ್ ನೋಡಾಕ. ಅವ್ರು ಬಂದಾಗ ಪಡತುಂಬ ಕಾಯಿ ಇತ್ರಿ, ಗಿಡನೂ ಇತ್ರಿ, ಕಾಯಿದು ಭಾರಿ ಐತಿ ಅಂತ ಹೇಳಿ ಹೋದ್ರಿ. ಅವ್ರು ಮಗ್ದಿ ಮಸ್ತ್ ಅದಾವ, ಅಲ್ಲಿ ಕಿತ್ತ ಟೇಸ್ಟ್ ಐತಿ, ಅಲ್ಲಿ ಕಿತ್ತ ಕಲರ್ ಐತಿ, ಅಲ್ಲಿ ಕಿತ್ತ ಗಿಡ ಚಲೋ ಅದಾವ ಅಂತ ಹೇಳಿರಿ. ಮುಂದ ಅವ್ರು ಒಂದ್ರ ಈ ಡ್ಯಾಮೇಜ್ ಆದ ಕಾಯಿಯನ್ನ ನೀವು ಅದನ್ನ ಆಪಲ್ ವೈನ್ ಮಾಡ್ರಿ, ಅದಕ್ಕೂ ಡಿಮಾಂಡ್ ಐತಿ ಅಂತ ಹೇಳಿ ಹೋಗ್ಯಾರ ಸರ್. ಆಪಲ್ ವೈನ್ ಮಾಡ್ರಿ, ಅಗದಿ ಮಸ್ತ್ ಐತ್ರಿ ಅದು ಅಂತ ಹೇಳ್ಯಾರ. ಅಂದ್ರ ಇದ್ರದೊಳಗ ವೇಸ್ಟ್ ಆಗು ಪದಾರ್ಥ ಯಾವುದೂ ಇಲ್ರಿ ಸದ್ದ ತಕ್ಕ, ಅಗದಿ ಮಸ್ತ್ ಐತ್ರಿ. ಮಾರ್ಕೆಟ್ಗೂ ಚಲೋ ಐತ್ರಿ. ಸೇಬು ಜ್ಯೂಸ್ ಮಾಡ್ಬೋದು, ಸೇಬು ಜ್ಯೂಸು ಮಾಡ್ಬೋದ್ರಿ. ಇದ ಡ್ಯಾಮೇಜ್ ಆದ್ರೆ ವೈನು ಒಂದ್ ರೆಡಿ ಮಾಡ್ರಿ ಅಂತ ಹೇಳ್ಯಾರ. ಇದ ಫಸ್ಟ್ ಟೈಮ್ ನಾವು ಕಾಲ್ ಇಟ್ಟಿದ್ರಿ, ಇನ್ನು ಒಂದೊಂದ್ ಹೊಸ ಸ್ಟೆಪ್ ಮಾಡ್ಕೊತ ಹೋಗ್ಬೇಕಂತೇಳಿ ಇನ್ನ ಮಾಡ್ಬೇಕು. ತಾವು ಶಿರಡಿಯಿಂದ ಸೇಬಿನ ಸಸಿಯನ್ನ ತಂದು ಚಾಲೆಂಜ್ ಆಗಿ ತಗೊಂಡು ತಮ್ಮ ಭೂಮಿಯಲ್ಲಿ ಈ ಸೇಬನ್ನ ಬೆಳೆದು ಎಲ್ರಿಗೂ ಬೆರಗಾಗುವಂತೆ ತಾವು ಸಾಧನೆಯನ್ನು ಮಾಡಿ ತೋರಿಸಿದ್ದೀರಿ. ಶ್ರೀಶೈಲ್ ಮಲ್ಲಪ್ಪ ತೇಲಿಯವರೇ, ಈಗ ತಾವು ಸೇಬನ್ನ 7 ಎಕರೆಯಲ್ಲಿ ಬೆಳೆದಿದ್ರಿ, ಮಾರುಕಟ್ಟೆನೂ ಚಲೋ ಐತಂದ್ರಿ, ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರ ಇದರ ನಿರ್ವಹಣೆ ಹೇಗೆ ಮಾಡ್ತೀರಿ? ಅಂದ್ರೆ ಎಷ್ಟು ಜನ ತಮ್ಮಲ್ಲಿ ಕೆಲಸವನ್ನ ಮಾಡ್ತಾ ಇದಾರೆ? ಆಳುಗಳಂತ ಯಾರು ಇಲ್ಲ ಸರ್, ಎಲ್ಲ ನಾನ ಮಾಡ್ತೇನ್ರಿ. ಆದ್ರೆ ಕೆಲವೊಂದಿಷ್ಟು ಕಳೆ ಕೀಳ್ಬೇಕಾದ್ರ ರೀ, ಆಗೊಂದ್ ಸ್ವಲ್ಪ ಲೇಬರ್ ತರಿಸ್ತೀವ್ರಿ. ಮುಂದ ಇದ್ರ ಚಾಟ್ನಿ ಟೈಮ್ದಾಗ ಚಾಟ್ನಿ ಮಾಡಿ ಅಷ್ಟು ಗಿಡ ತಪ್ಪಲ ತೆಗಿಬೇಕಾದ್ರ ಆಗೊಂದ್ ಸ್ವಲ್ಪ ಲೇಬರ್ ಖರ್ಚ್ ಆಕೈತ್ರಿ. ಅದಾದಂದ್ರ ಮುಂದ ಲೇಬರ್ದ ಏನ್ ಅವಶ್ಯಕತೆ ಇಲ್ರಿ, ಆದ್ರೆ ನಮ್ದು ಒಬ್ಬರದ ಕೆಲಸ ಇರ್ತೈತ್ರಿ ಅದ್ರೊಳಗೆ. ಶ್ರೀಶೈಲಪ್ಪ ಮಲ್ಲಪ್ಪ ತೇಲಿಯವರೇ, ನಮ್ಮ ರೈತ ಬಾಂಧವರಿಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ? ನಾ ರೈತರಿಗೆ ಹೇಳುವಷ್ಟು ದೊಡ್ಡವನಲ್ರಿ, ಆದ್ರ ನಾನು ಒಂದೆರಡು ಅನುಭವದ ನುಡಿ ಹೇಳ್ತೇನ್ರಿ. ಈಗಿನ ವಾತಾವರಣದಾಗ್ರಿ, ಈಗಿನ ಪರಿಸ್ಥಿತಿ ಒಳಗ್ರಿ, ನಾವು ಏನೂ ಮಾಡಲ್ದ ಬರ್ತೈತಿ ಅಂದ್ರ ಗೊಂಜಾಳು ಬರುದಿಲ್ರಿ, ಒಂದು ಸಾಧಾರಣ ಗೊಂಜಾಳ ಪೀಕ್ ಬರುದಿಲ್ರಿ ಕೃಷಿ ಅಂದ್ರ ರೀ. ಮುಂದೆ ನಾವು ಶ್ರಮ ಪಟ್ಟು ಅಂದ್ರ ಯಾಪಲು ಬರ್ತೈತಿ ಅನ್ನೋದಕ್ಕೆ ನಾನು ಉದಾಹರಣೆ ರೀ. ಹಾಗಾಗಿರಿ, ಈಗ ನಮ್ಮ ರೈತರ ಇವತ್ತು ಮಾಡ್ಬೇಕಂದಿದ್ದು ಇವತ್ತನ ಮಾಡ್ಬೇಕು, ಇವತ್ತು ಮಾಡ್ತನಂದದ್ದ ನಾಳೆ ಮಾಡ್ತನು, ನಾಡ್ದು ಮಾಡ್ತನು, ಮುಂದ. ಈಗ ನಮ್ಮ ರೈತರು ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ಒಟ್ಟು ಗಾವಂಗೆ ನೀರು ಬಿಡುದು, ಕಲ್ಲು ಉಗಿಯೋದು ಅಲ್ಲಿ ದಂಡಿಗೆ ನಿತ್ತ, ದಂಡಿಗೆ ನಿತ್ತ ಕಲ್ಲು ಡುಮ್ ಅತ್ತಂದ್ರೆ ಏ ನೀರು ದಂಡಿಗೆ ಬಂದೈತೆ ಅನ್ನೋದು ಹೋಗುದು, ಮತ್ ಬದಲಾಸುದು. ಅಂದ್ರೆ ಈಗ ಒಟ್ಟ ನಮ್ ರೈತರದು ಒಬ್ಬೊಬ್ರದ ಅನಿರ್ದಿಷ್ಟ ಪದ್ಧತಿ ಐತ್ರಿ ಈಗ. ಅಂದ್ರೆ ಅದಕ್ಕೆ ಬೇಕಾದಾಗ ನೀರು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕ್ರಿ. ಆರೈಕೆ ನಾವು ಬೆಳೆಯನ್ನ ಮಾಡಿದೀವಿ ಅಂದ್ರ ರೀ, 100ಕ್ಕೆ 100 ಸಕ್ಸಸ್ ಆಕತಿ. ಇದು ಯಾಪಲ್ ಬಿಡ್ರಿ, ಮತ್ತೆ ಏನೋ ಮಾಡ್ರು ನಮ್ ಏರಿಯಾದಾಗ ಬರ್ತೈತಿ. ಆದ್ರ ಅದ್ರ ಜೋಡಿ ನಾವು ಹೊಂದಾಣಿಕೆ ಆಗ್ಬೇಕ್ರಿ. ಅದ್ರ ಜೋಡಿ ನಾವು ಎಷ್ಟ ಆತ್ಮೀಯತೆ ಇರ್ತೀವಲ್ರಿ, ಅದು ನಮ್ ಜೋಡಿ ಅಷ್ಟ ಆತ್ಮೀಯತೆಯಿಂದ ಇರ್ತೈತ್ರಿ. ಅದರ ಜೋಡಿ ಆತ್ಮೀಯತೆ ಆದ್ರಿ ಬೆಳಿನೂ ನಿಮ್ ಜೋಡಿ ಮಾತಾಡ್ತೈತಿ. ಹಂಗಾಗಿರಿ ನಾವು ಯಾವ್ದ ಕೆಲಸ ಮಾಡ್ರಿ, ಏನ ಮಾಡ್ರಿ, ಶ್ರದ್ಧೆ ಭಕ್ತಿಯಿಂದ ಸತ್ಯತೆಯಿಂದ ಮಾಡಿದೀವಿ ಅಂದ್ರ ನೂರಕ್ ನೂರು ಪ್ರತಿಯೊಂದು ಬೆಳೆನೂ ಫಲ ಕೊಡ್ತಾವ್ರಿ. ಶ್ರೀಶೈಲಪ್ಪ ಮಲ್ಲಪತಿಯಲ್ಲಿ ಅವರೇ, ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದ್ಸಲ ಹೇಳ್ಬಿಡ್ರಲ್ಲ. ಮೊಬೈಲ್ ನಂಬರ್ ಬಂದ್ಬಿಟ್ಟು 9665555802. ತುಂಬಾ ಸಂತೋಷ ಇಷ್ಟೊತ್ತು ತಾವು ನಮ್ ಜೊತೆಗಿದ್ದು ಸೇಬು ಬೆಳೆಯ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ಮತ್ತೆ ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಬಿಳಿಗಿಯ ಬಸವರಾಜ್ ಮಾರುತಿ ಭಜಂತ್ರಿ ಹಾಗೂ ಮೇಳದವರಿಂದ ನಗಾರಿ ನೌಬತ್ವಾದನ, ಏಳು ಮಾತ್ರ ಅಟ್ತಾಳ.